ಇದ್ದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು. ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ, ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ ಸಿರ್ವಾರ್ ತಾಲೂಕಿನ ಮಾಡಗಿರಿ ರೈತರಾದಂಥ ಶರಣಪ್ಪ ಸುಲ್ತಾನ್ಪುರ್ ಅವರ ತಾಳೆ ಬೇಸಾಯದ ಅನುಭವಗಳು, ಪೇಟೆಧಾರಣೆ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಬನ್ನಿ ಮೊದಲಿಗೆ ಕೇಳಿ ಸಿರ್ವಾರ್ ತಾಲೂಕಿನ ಮಾಡಗಿರಿ ರೈತರಾದ ಶರಣಪ್ಪ ಸುಲ್ತಾನ್ಪುರ್ ಅವರ ತಾಳೆ ಬೇಸಾಯದ ಅನುಭವಗಳು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ತಾಳೆ ಬೆಳೆ ಬಗ್ಗೆ ಸಾಕಷ್ಟು ಜನ ರೈತರು ಇತ್ತೀಚೆಗೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಇರ್ಬೋದು ಮತ್ತು ಗಂಗಾವತಿ ಕುಷ್ಟಗಿ ಭಾಗದಲ್ಲೆಲ್ಲ ಹೆಚ್ಚೆಚ್ಚಾಗಿ ರೈತರು ತಾಳೆ ಬೇಸಾಯಕ್ಕೆ ಹೋಗಿದ್ದಾರೆ. ನಮ್ಮ ರಾಯಚೂರಲ್ಲಿ ಹೊಸದಾಗಿ ಭಾಳಷ್ಟು ಜನ ತಾಳೆ ಬೇಸಾಯಕ್ಕೆ ಹೋಗ್ತಾ ಇದ್ದಾರೆ. ಜೊತೆಗೆ ಈಗ ಸುಮಾರು ವರ್ಷದಿಂದ ತಾಳೆ ಬೇಸಾಯವನ್ನು ಮಾಡ್ತಕ್ಕಂಥ ಎಸ್ ಶರಣಪ್ಪ ಅವರು, ಅಂದರೆ ಶರಣಪ್ಪ ಸುಲ್ತಾನ್ಪುರ್ ಅಂತೇಳಿ, ಇವರು ಮಾಡಗಿರಿಯಲ್ಲಿ 12 ಎಕರೆ ತಾಳೆ ಬೆಳೆಯನ್ನು ಹಚ್ಚಿದ್ದಾರೆ. ಇವರ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಶರಣಪ್ಪ ಅವರು ಹಂಚ್ಕೋತಿದ್ದಾರೆ. ನಮಸ್ಕಾರ ಶರಣಪ್ಪ. ನಮಸ್ಕಾರ ಸರ್. ತಾಳೆ ಬೆಳೆ ಬೇಸಾಯ ಮಾಡಬೇಕು ಅಂತೇಳಿ ತಮಗೆ ಯಾಕೆ ಕಲ್ಪನೆ ಬಂತು? ಯಾಕೆ ತಾಳೆ ಬೇಸಾಯಕ್ಕೆ ಬಂದ್ರಿ ತಾವು? ಮೊದಲನೇದಾಗಿ ಸರ್, ನನ್ನ ಹೊಲ ಹಳ್ಳ ದಂಡಿಗಿತ್ತು. ಪ್ರತಿ ವರ್ಷ ಯಾವಾಗೇ ಒಂದ್ಸಲ ನೀರು ಹಳ್ಳ ಮಳೆ ಜಾಸ್ತಿ ಆದ್ರೆ ಹೊಲ್ದಾಗ ಹೋಗ್ತಿತ್ತು. ಹೊಲದಲ್ಲಿ ನೀರು ಬಂದ್ಬಿಡ್ತಿತ್ತು. ಹೊಲದಲ್ಲಿ ನೀರು ಬರ್ತಿತ್ತು. ಇದ್ರ ಬಗ್ಗೆ ನಾವು ಒಂದ್ಸಲ ಲಾಸ್ ಆದೆ. ಇದನ್ನ ಪರಿಹಾರ ಏನಂತ ಅನ್ಕೇಸ್ ನಾ ಯೂನಿವರ್ಸಿಟಿಗೆ ಬಂದಿನಿ ಸರ್, ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಬಂದೆ. ಅಲ್ಲಿ ಒಬ್ಬ ಧನಂಜಯ ಅನ್ಕೇಸಿ ಬಿ ಎಸ್ ಅಗ್ರಿ ಮುಗಿಸ್ಕೊಂಡು ಹುಡುಗ ಹೊರಗೆ ಬಂದಿದ್ದ. ನಮ್ಮನ್ನು ನೋಡಿದ, ಸರ್ ಏನ್ ಮಾಡತ್ರಿ ಹಿಂಗ ಅಂತ. ಇಲ್ಲ ಸರ್, ತಾಳೆ ಬೆಳೆ ಮಾಡ್ರಿ, ಎಷ್ಟು ನೀರು ಇದ್ರು ಅನುಕೂಲ ಅದ ಅದಕ್ಕೆ. ಆಯ್ತು ಅಂತಂದ್ರಿ. ಅವರು ನಮ್ಮ ಹೊಲಕ್ಕೆ ಬಂದ್ರಿ, ಮಾರ್ಕೌಟ್ ಕೊಟ್ರು, ಸಸಿ ಗಿಸಿ ಎಲ್ಲ ವ್ಯವಸ್ಥೆ ಮಾಡಿದ್ರು. 3F ಕಂಪ್ನಿಯವ್ರು ಬಂದ್ರು, ಎಲ್ಲ ನೋಡಿ ನನಗೆ ಪ್ಲಾಂಟೇಶನ್ ಮಾಡಿಸಿದ್ರು. ಏನಿಲ್ಲ ಸರ್, ಅವ್ರ ನಂಬಿಕೆ ಬಂತು ನನಗೆ. ಅವ್ರು ಸ್ಟೂಡೆಂಟ್ ಆದ್ರೂ ಅವ್ನ ಬಗ್ಗೆ ಧನಂಜನ ಬಗ್ಗೆ ನನ್ನ ನಂಬಿಕೆ ಬಂತು. ಆಮೇಲೆ ನಾವಲ್ಲಿ ಏನು ವ್ಯವಸ್ಥಿತವಾಗಿ ಇದು ಮಾಡಿದ್ವಿ. ಒಂದು ಮೊದಲೇ ಒಂದು 2 ಬೋರ್ 2 ಬೋರ್ ಆದ್ಮಕ ಒಂದು 5 ವರ್ಷ ನೋಡಿದ್ವಿ, ನೀರು ತೃಪ್ತಿ ಅನ್ಸಲ್ಲ. ಮತ್ತೊಂದು ಬೋರ್ ಹಾಕ್ಸಿದ್ವಿ. ಒಟ್ಟು 3 ಬೋರು ಅಪ್ ಟು ಮಾರ್ಚ್ ವರೆಗೆ ಅಳದ ನೀರು ನಡೀತೈತ್ರಿ. ಹಿಂಗಾಗಿ ನನಗೆ ಅನುಕೂಲ ಆಯ್ತ್ರಿ. ಈಗ 12 ಎಕರೆ ಮಾಡಗಿರಿಯಲ್ಲಿ ತಾವು ತಾಳೆಯನ್ನ ಪ್ಲಾಂಟೇಶನ್ ಮಾಡಿದ್ರಿ, ಎಷ್ಟು ವರ್ಷ ಆತಿ ಹಚ್ಚಿ? 2007 ಸೆಪ್ಟೆಂಬರ್ 20 ಸರ್. 2007 ಸೆಪ್ಟೆಂಬರ್ 20. ನಿಮಗೆ ಅದ್ರ ಬಗ್ಗೆ ಜ್ಞಾನ ಇರಲಿಲ್ಲ, ತಾಳೆ ಬೆಳೆ ಬಗ್ಗೆ ಇದು ಹೆಂಗಾಗತ್ತೋ ಏನು ಅಂತಕ್ಕಂಥದ್ದು, ಅದ್ರ ಬಗ್ಗೆ ಮಾಹಿತಿ ಜ್ಞಾನ ಕಂಪ್ಲೀಟ್ ಅನುಭವ ಎಲ್ಲಾದರೂ ಹೋಗಿ ನೋಡ್ಕೊಂಬಂದು ವಿಷಯ ತಿಳ್ಕೊಂಡು ಹೋಗಿಬಿಟ್ರ ನೀವು, ಅಥವಾ ಈಗ ಕಂಪ್ನಿಯವರು ಹೇಳಿದ್ರು ಎಲ್ಲ ಚೆನ್ನಾಗಿ ಬರುತ್ತಂತ ಅವ್ರ ವಿಶ್ವಾಸದ ಮೇಲೆ ತಾವು ಹೋಗಿಬಿಟ್ರೆ? ಸರ್, ಒಬ್ಬ ಸ್ಟೂಡೆಂಟ್ ಹೇಳಿದ ಮಾತಿಗೆ ನಾನು ಓದಿನಿ ಸರ್. ನನಗೆ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂತು. ಆಮೇಲೆ ಅದರಲ್ಲಿ ಯಾರು ಪರಿಣಿತರು ನನಗೆ ಕಾಣಿಸಲಿಲ್ಲ. ಸಿಗಲಿಲ್ಲ, ಯಾರು ಸಿಗಲಿಲ್ಲ. ಇಲ್ಲಿ ಫಸ್ಟ್ ಟೈಮ್ ಸರ್, ಎಲ್ಲರೂ ನನಗೆ ಡಿಪಾರ್ಟ್ಮೆಂಟ್ನವರು ಜತ್ರೋಪಾಕ್ ಅಂತಂದ್ರಿ. ಅದೇ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿತ್ತು, ಬಯೋಡೀಸೆಲ್ ಜತ್ರೋಪಾಕ್. ಏ ಜತ್ರೋಪ್ ಬೇಡ ಅಂತ. ಇದು ಅವಾಗ ರೇಟ್ 3850 ಸರ್, 2008 2011 ಬರಬಿಟ್ಟಿಗೆ 5,000 ಆಯ್ತು ಸರ್. ನನ್ನ ಮಾರ್ಕೆಟ್ಗೆ ಹೋಗ್ಬಿಟ್ಟಿಗೆ 5,000 ಫಿಕ್ಸ್ ಆಗಿಬಿಡ್ತೀನಿ. 6,000 ಆಯ್ತು. 2013 8,000 ಆಯ್ತು. 2015 9,000. 2016 10,500 ಫಿಕ್ಸ್ ಆಯ್ತು. ಈಗ 12 ಎಕರೆದಲ್ಲಿ ಎಷ್ಟು ಸಸಿಗಳನ್ನ ಕುಂದಿಸಿರಿ, ಎಷ್ಟೆಷ್ಟು ಅಂತರ ಕೊಟ್ಟಿರಿ? 27 ಫೀಟಿಗೆ ಒಂದಿತ್ತು ಅವಾಗ. ಈಗ 9 ಮೀಟರ್ ಮಾಡ್ಯಾರ್ರಿ. ಅವಾಗ ನಮ್ಗೆ ಗೊತ್ತಿರೋದು 27 ಫೀಟ್ ಸರ್. ಅವಾಗ ನಮ್ಗೆ ತಾಳೆಬೆಳೆ FFFF ಕಂಪ್ನಿಯವರೇ ಬಂದು ಸಸಿ ಕೊಟ್ಟರಿ, ಈವನ್ 3 ವರ್ಷ ಗೊಬ್ಬರ ಬೋರಿಗೆ ರೊಕ್ಕ ಕೊಟ್ಟರಿ, ಒಂದು ಡೀಸೆಲ್ ಇಂಜಿನ್ ಕೊಟ್ಟರು. ಅವಾಗ ಭಾಳಷ್ಟು ಹೆಲ್ಪ್ ಮಾಡಿದವ್ರು ಅಂದರೆ ನಮ್ಮ 3F ಕಂಪ್ನಿಯವರು. ಸೊ ಅವಾಗ ನೀವು ಹಚ್ಚಿಬಿಟ್ರಿ, ಹಚ್ಚಿದ ಮೇಲೆ ತಾಳೆ ಬೆಳೆ ಬೇರೆ ಬೆಳೆಗಳಿದ್ದು ತಮಗೆ ಹೋಗ್ಬೋದಾಗಿತ್ತು, ಆದ್ರೆ ತಾಳೆ ಬೆಳೆ ತಮಗೆ ಅನುಭವ ಇದು ಬಂತು, ಕಾನ್ಫಿಡೆನ್ಸ್ ಬಂತು, ಹೋಗ್ಬಿಟ್ಟಿರ್ತಾವು. ಇಲ್ಲ, ನಂದೊಂದು ಉದ್ದೇಶ ಏನಿತ್ರಿ, ಹೊಸದು ಮಾಡ್ಬೇಕು. ಹೊಸದು, ಹೊಸ ಬೆಳೆ ಮಾಡ್ಬೇಕು ನನಗೆ ಅದೊಂದು ಹವ್ಯಾಸ ಸರ್. ನೋಡಮ್ಮ ಹೊಸದು ಏನಂಗೆ. ಈಗ ಸುಮಾರು 12 ಎಕರೆದಲ್ಲಿ ಮಾಡಿದಿರಿ, ಹಚ್ಚಿದ ಮೇಲೆ ಎಷ್ಟೇ ವರ್ಷಕ್ಕೆ ಇಳುವರಿ ಪ್ರಾರಂಭ ಆಯ್ತು ತಾಳೆ ಬೆಳೆ? ನಮ್ಮದು ಹಚ್ಚಿದ 4ನೇ ವರ್ಷ ಇಳುವರಿ ಪ್ರಾರಂಭ ಆಯ್ತು. 3ನೇ ವರ್ಷ ಪ್ರಾರಂಭ ಆಯ್ತ್ರಿ, ಆದ್ರೆ ಕಟ್ ಮಾಡಂತ ಹೇಳಿದ್ರಿ. ಅದು ಕಟ್ ಮಾಡಿದ ಮಕ್ಕನೆ ಗರ್ತು ದೊಡ್ಡ ಆಯ್ತ್ರಿ. ಎಲ್ಲ ಕಡೆ 18, 22, 23 ಕೆಜಿ ಬಂದ್ರೆ ನಂದು 35-50 ಕೆಜಿ ಮ್ಯಾಗ ಬರ್ತಾರೆ. ಒಂದು ಬಂಚ್, ಒಂದು ಗೊನೆ, ಒಂದು ಗೊನೆ, ಒಂದು ವರ್ಷ ಗ್ಯಾಪ್ ಮಾಡಿ ಸಲ ಸರ್. ಆಮೇಲೆ ನಂದು ಪ್ಲಾಂಟೇಶನ್ ರೀ ಯೂನಿವರ್ಸಲ್ ಆಗಿತ್ರಿ. ನಮ್ಮ ಕಂಪನಿ MD ಸಂಜಯ್ ಗೋಯಂಕ್ ಅವರು ವಿತ್ ಫ್ಯಾಮಿಲಿ ವಿಸಿಟ್ ಮಾಡಿದ್ ನಂದು. ಇಡೀ ಜಿಲ್ಲಾದಾಗ ನಂದೊಂದೇ ಪ್ಲಾಟ್. ನಿಮ್ದು ಒಂದೇ ರಾಯಚೂರು ಜಿಲ್ಲೆದೊಳಗೆ ಒಂದೇ ಪ್ಲಾಟ್? ನಮ್ಮ ಸಂಜಯ್ ಗೋಯಂಕ್ ಅಂತ ಕೇಸಿ MD ಸರ್. ನಮ್ಮ 3F ಕಂಪನಿ MD ವಿತ್ ಫ್ಯಾಮಿಲಿ ಬಂದು ವಿಸಿಟ್ ಮಾಡಿದ್ರಿ. ಅದಾದ ಒಂದು 5-6 ತಿಂಗಳ ಮಗ ಸತಿ ವಿಸಿಟ್ ಮಾಡಿದ ಸರ್. ಬಹಳ ಸಪೋರ್ಟ್ ಮಾಡಿ ಸರ್ 3F-ನವರು ಅವಾಗ. ಈಗ ರಾಯಚೂರು ಜಿಲ್ಲೆಯಲ್ಲಿ 2007 ತಾವು ಹಚ್ಚಿದ್ರಿ. ಈಗ ನಿಮ್ಗೆ ನಿಮ್ಮ ಅನುಭವದಲ್ಲಿ ತಾಳೆ ಬೆಳೆಗೆ ನಮ್ಮ ಜಿಲ್ಲೆಯಲ್ಲಿ ರೈತರು ಹೋಗ್ತಾ ಇದ್ದಾರ? ನನ್ನ ನೋಡಿ ಈಗ 100 ಎಕರೆ ಆಗಿದೆ ಸರ್. 100 ಎಕರೆ ಆಗಿದೆ. ಚೂರಲ್ಲಿ 30 ಎಕರೆ ಆಗಿದ್ರಿ. ಮಾನೆ ತಾಲೂಕಿನಲ್ಲಿ ಒಂದು 40-45 ಎಕರೆ ಆಗಿದ್ರಿ. ಈಗ ಒಟ್ಟು 100-110 ಎಕರೆ ಆಗಿದೆ ಸರ್. ನನ್ನ ಈ ವರ್ಷ ರೀ ನನ್ನ ಹೊಲಕ್ಕೆ ಕನಿಷ್ಠ ಒಂದು ಸ್ಥಿತಿವಂತರು ಒಂದು 100 ಕಾರ್ ಬಂದವ್ರು. ನಮ್ಮ ಮನುಷ್ಯ ಹೇಳ್ತಾನ್ರಿ, ಒಂದು 100 ಕಾರ್ ಬಂದವ್ರೆ ನಮ್ಮ ಹೊಲಕ್ಕೆ ಅಂತ ಹೇಳ್ತಾನೆ. ಅಂದ್ರೆ ನೋಡ್ಕೊಂಡು ಹೋಗ್ಲಿಕ್ಕೆ ಸರ್. ಆಂಧ್ರದವರೇ ಒಂದು ಕನಿಷ್ಠ ಒಂದು 20-25 ಮಂದಿ ಬಂದರು ಸರ್. ಅವರೇ ನಮ್ಮಲ್ಲಿ ಹೆಚ್ಚು ಕಮ್ಮಿ ಒಕ್ಕಲ್ತನದಲ್ಲಿ ಪರಿಣಿತರ ಅಂದ್ರೆ ಅವ್ರಂತ ತಿಳ್ಕೊಂಡಿವ್ರಿ ನಾವು. ಅವರೇ ನನ್ನ ಹೊಲಕ್ಕೆ ಬಂದು ಬಹಳ ಅಪ್ರಿಷಿಯೇಟ್ ಮಾಡ್ಯಾರ. ಈಗ 12 ಎಕರೆದಲ್ಲಿ ತಾಳೆ ತಾವು ಹಚ್ಚಿದ್ರಿ, ಮೊದಲನೇ ವರ್ಷ ಮತ್ತು 2ನೇ ವರ್ಷ 4ನೇ ವರ್ಷಕ್ಕೆ ಇಳುವರಿ ಪ್ರಾರಂಭ ತಂದಿರ್ತಾವು. 4 ವರ್ಷವರೆಗೆ ಗಿಡ ಬೆಳಿಬೇಕು, ಸಾಕಷ್ಟು ಜಾಗ ಇರುತ್ತೆ. ಏನಾದ್ರೂ ಬೆಳೆಗಳನ್ನ ನಡು ಬೆಳಕೊಂಡ್ರೆ ಅವಾಗ 2-3 ವರ್ಷ ಬೆಳಕಲ್ಲ ಸರ್. ನಾನು ಅವಾಗ ನೌಕರಿ ಮಾಡ್ತಿದ್ದೆ, ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ನೌಕರಿ ಮಾಡುತ್ತೆ ನಾನು. ಅದ್ರ ಫಲ ನನಗೆ ಸಿಗೋದಿಲ್ಲ ಅಂಬೋಸಲ ನಾನು ಬೆಳಿಲ್ಲ ಸರ್. ಬರೇ ತಾಳೆ ಅಷ್ಟು ಬೆಳೆದ್ರಿ. ಆ ಒಂದು ಇದಕ್ಕೇನೆ ನನ್ನ ಗಿಡಗಳು ಗರ್ತು ಬಹಳ ದೊಡ್ಡವಾಗಿರೋದು. ಏನು ತಾಳೆ ಬೆಳೆಯಲ್ಲಿ ಅದಕ್ಕೆ ಒಂದು ನಿರ್ವಹಣೆ ಬರುತ್ತೆ, ಯಾವ ರೀತಿ ಅದನ್ನ ಬೆಳೆಸಬೇಕು, ಇದ್ರ ಬಗ್ಗೆ ಹೇಳಿ ಸ್ವಲ್ಪ. ಮೊದಲೇ ವರ್ಷ ರೀ ಅದಕ್ಕೊಂದು ಸುಳಿ ರೋಗ ಅಂತ ಬರ್ತೊಂದು ರೀನೋಸರ್ಸ್ ಅಂತ ಒಂದು ಕೆಂಪು ಮೋತಿ ಹುಳ ಬರುತ್ತೆ, ಅದು ಕಟ್ ಮಾಡುತ್ತೆ. ಅದಕ್ಕೊಂದೇ ಪರಿಹಾರ ಸರ್, ಅದನ್ನ ಕಂಟ್ರೋಲ್ ಮಾಡಕ. ಬಹಳಷ್ಟು ಮಂದಿಗೆ ಅದ್ರ ಬಗ್ಗೆ ಐಡಿಯಾ ಇದ್ದಿಲ್ಲ. ಅವಾಗ ನಮಗೊಬ್ರು 3F ಕಂಪ್ನಿಯವರು ಒಂದು ಮಾತು ಹೇಳಿದ್ರು, ಔಡ್ಲ ಕುದಿಸ್ಬೇಕು, ಕುದಿಸಿ ಅದನ್ನ ಸಣ್ಣಗೆ ರುಬ್ಬಿ ಒಂದೊಂದು ಗಿಡ ನಡುವ ಒಂದು 50 ಫೀಟಿಗೆ ಒಂದು 50 ಫೀಟಿಗೆ ಒಂದು ಒಂದು ಬಾಟ್ಲಲ್ಲಿ ಬಾಟ್ಲ ಊಣಿ ಅದ್ರ ತಳೆ ಸ್ವಲ್ಪ ಹಾಕಿಬಿಡ್ಬೇಕು. ಆ ಸ್ಮೆಲ್ಲಿ ಅದ್ರಾಗ ಬಂದು ಸಬ್ ಬೀಳ್ತಾವ ಅಂತ ಹೇಳಿದ್ರು. ಅಂದ್ರೆ ಬಿದ್ರು ಏರಕ್ ಬರ್ಲಾರ್ದಂಗ ಸ್ವಲ್ಪ ಇದ್ರಾಗ ಹಾಕಿರ್ಬೇಕಂತ ಹೇಳಿದ್ರು. ಆ ಒಂದು ವ್ಯವಸ್ಥೆ ಮಾಡಿದ್ರು ನಾವು. ಮಾಡಿದ್ಮೇಕ ನಮ್ಮಲ್ಲಿ ಅದು ಪರಿಣಾಮನೇ ಬೀರಲ್ಲ, ಬರಲೇ ಇಲ್ಲ, ಬರಲ್ಲ. ಒಂದ್ ಮೊದ್ಲು ಸುಳಿ ಕಡ್ದು ಕಡದ್ಮ್ಯಾಗ ಏನ್ ಮಾಡ್ಬೇಕು ಅಂತ ನಾವು ಎಲ್ಲ ಕಡೆ ತಿರುಗಾಡಿದ್ವಿ. ಅದು ಹೊಸದಾಗ ಯಾರಿಗೆ ಗೊತ್ತಿದ್ದಿಲ್ಲ. ಈಗಂತೂ ಪರಿಣಿತರ ರೀ, BSAG ಅವೆಲ್ಲ ಮಾಡಿದವ್ರ ನಮ್ಮಲ್ಲಿ. ಈಗಾದ್ರೂ ಬಂದು ಹೇಳ್ತಿದ್ರು, ಅವಾಗ ಇದ್ದಿಲ್ಲ, ಬರೇ ಗ್ರಾಜುಯೇಟ್ಸ್ ಇದ್ರು, ಇದ್ರ ಬಗ್ಗೆ ಹಿಡಿದಿಲ್ಲ. ಈಗ 12 ಎಕರೆದಲ್ಲಿ ತಮ್ದು 4 ವರ್ಷ ನಂತರ ಇಳುವರಿ ಪ್ರಾರಂಭ ಆಯ್ತು. ಪ್ರತಿ ಎಕರೆಗೆ ಏನು ಇಳುವರಿ ಬರ್ತಾ ಇದೆ ಈಗ? 2018 ರೀ ನಂದು 78 ಟನ್ ವರೆಗೆ ಬಂತ್ರಿ. 12 ಎಕರೆ ಸೇರಿ? 12 ಎಕರೆ ಸೇರಿ. ನಾವು ತಾಳೆಪಲ್ಲಿ ಗೂಡಂಗ್ ಹೋಗಿದ್ವಿ 2016, ಅಲ್ಲಿ ನಿರ್ವಹಣೆ ನೋಡಿದ್ವಿ ರೀ. ಅವ್ರು ಹೇಳಿದ್ರು, ಇಲ್ಲ ವರ್ಷಕ್ಕೆ ಕನಿಷ್ಠ 2-3 ಸಲ ಗೊಬ್ಬರ ಹಾಕ್ಬೇಕು ಅಂತ ಹೇಳಿದ್ರು. ನಮ್ಗೆ ತೃಪ್ತಿ ಅನಿಸ್ಲಿಲ್ಲ ರೀ. ನಾವು ಗೋಕಾಕ್ ಹೋದಿವಿ ರೀ. ಗೋಕಾಕ್ದಲ್ಲಿ ಓದಲ್ಲಿ ಅಲ್ಲಿ ವರ್ಷಕ್ಕೆ 4 ಸಲ ಗೊಬ್ಬರ ಹಾಕ್ಬೇಕು, ನೀರು ನಿರ್ವಹಣೆ ಸರಿಯಾಗಿರ್ಬೇಕಂತ ಹೇಳಿದ್ರು. ಅಲ್ಲೊಬ್ರು ಸರಳ ನಾಡಗೌಡ್ರನ್ ಕೇಸಿ ಒಬ್ಬ ಮಹಿಳೆ 17.5 ಟನ್ ಬೆಳೆದಿಲ್ಲ ರೀ ಎಕರೆಗೆ. 17.5 ಟನ್ ಅದು ಇಂಡಿಯಾ ಮಟ್ಟದಲ್ಲೇ ಸ್ವಲ್ಪ ಅತಿ ಹೆಚ್ಚನ್ಸಿತ್ತು. ಅವಾಗ ಅವರಿಗೆ ರಾಷ್ಟ್ರ ಮಟ್ಟದ ಪ್ರೈಸ್ ಸಿಕ್ತು, ರಾಜ್ಯ ಮಟ್ಟದ ಸಿಕ್ತು. ಆಮೇಲೆ ನಮ್ಮ 3F ಕಂಪ್ನಿಯವರು ಅವರಿಗೆ ಒಂದು ಪವರ್ ಟಿಲ್ಲರ್ ಕೊಟ್ರಂತ ಹೇಳಿದರು. ಅಲ್ಲಿ ನೋಡಿದ್ವಿ ಸರ್, ಅಲ್ಲಿ ನೋಡಿ ಬಂದ್ಮಕ್ ನಾನು ವರ್ಷಕ್ಕೆ 4 ಸಲ ಗೊಬ್ಬರ ಹಾಕಿ ಶುರು ಮಾಡಿದ್ದೀನಿ. 2019ರಲ್ಲಿ ನಾವು 100 ಟನ್ ಆಯ್ತ್ರಿ, 2020 100 ಟನ್ ದಾಟಿದ್ದೀನಿ, 2022-23 100 ಟನ್, 114 ಟನ್, 150, ಈ ಸಲ 125 ಟನ್ ಆಗಿದ್ರಿ. 125 ಟನ್ ಅಂದ್ರೆ ಒಬ್ರಿಗೊಬ್ರು ನೋಡಿ ನಾವು ತಿಳ್ಕೊಂಡಿದ್ದೀವಿ. ಏನು ಗೊಬ್ಬರ ಹಾಕ್ಸಲ್ಲ, ಏನೇನು ಗೊಬ್ಬರ ಹಾಕ್ತಿರ ಅದಕ್ಕೆ, ಎಷ್ಟೆಷ್ಟು ಹಾಕ್ತಿರಿ? ಒಂದು ಗಿಡಕ್ಕೆ ವಯಸ್ಸಾದಂಗೆಲ್ಲ ದೊಡ್ಡ, ಈಗ ನಮ್ದು ಈಗ 15 ವರ್ಷ ಗಿಡ ಸರ್, 2.5 ಕೆಜಿ ಹಾಕ್ತೀರಿ. ಏನೇನು ಗೊಬ್ಬರ 2.5 ಕೆಜಿ ಅಂದ್ರೆ? DAP, ಪೊಟಾಷ್, ಇಲ್ಲಾಂದ್ರೆ ಒಂದು ಸೂಪರ್ 2 ಕೆಜಿ, ಒಂದು ಅರ್ಧ ಪೊಟಾಷು, ಒಂದು ಅರ್ಧ ಕಿಲೋ ಯೂರಿಯಾ. ಯೂರಿಯಾ ಮೂರು ಸೇರಿಸಿ ಹಾಕ್ತಾರೆ. 2.5 ಕೆಜಿ ಆಗುವಷ್ಟು, 2.5 ಕೆಜಿ ಆಗುವಷ್ಟು ಅಂದ್ರೆ ಪ್ರತಿ ಯಾವ ತಿಂಗಳಲ್ಲಿ ಹಾಕ್ತಾರೆ? 4 ಸಲ ಅಂದ್ರೆ ಇದನ್ನ 4 ಸಲ ಅಂದ್ರೆ ನಾವು ಏಪ್ರಿಲ್, ಜೂನ್, ಸೆಪ್ಟೆಂಬರ್, ಡಿಸೆಂಬರ್ ಈ ರೀತಿ 3 ತಿಂಗಳಿಗೊಮ್ಮೆ ಗೊಬ್ಬರ ಕೊಡ್ಕೋತಿರ್ಬೇಕು. ಅದಕ್ಕೆ ಹೇಗೆ ಕೊಡ್ತಿರ್ ಗೊಬ್ಬರವನ್ನ ಸುತ್ತ? ಅದಕ್ಕೆ ಇನ್ನೊಂದು ವಿಶೇಷ ಏನಂದ್ರೆ ತಾಯಿ ಬೇರೆ ಇರಂಗಿಲ್ಲ, ಅದಕ್ಕೆ ಸುತ್ತ 6 ಫೀಟ್ ದೂರ ಅದ್ರ ಬೇರೆಲ್ಲ ಪಸರಿಸಿರ್ತಾವ್ರಿ, ಸ್ಪ್ರೆಡ್ ಆಗಿರ್ತಾವ. ಹಿಂಗಾಗಿ ನಾವು ಸುತ್ತ ಅದ್ರ ಹಾಕಿರ್ತಾವ್ರಿ, 6 ಫೀಟ್ ಬಿಟ್ಟು ಅಂದ್ರೆ ತೆಗೆದು ರೌಂಡ್ ಒಂದು ರಿಂಗ್ ಮಾಡ್ಕೊಂಡು ಹಾಕ್ಬಿಡ್ತೀರಿ. ರಿಂಗ್ ಮಾಡ್ಕೊಂಡು ಹಾಕ್ತೀವಿ ಸರ್, ರಿಂಗ್ ಮಾಡಿರ್ತೀವಿ, ಮಳೆಗಾಲ ಬರೋಣ ಅದು ಹೋಗ್ಬಿಡ್ತೀರಿ, ಮತ್ತೆ ಹಂಗೆ ಹಾಕ್ತಿರಿ, ಮತ್ತೆ ಮ್ಯಾಗ ನೀರು ಬಿಡ್ತು, ಅದು ಇದಾಗ್ತ. ಮತ್ತೆ ಇದ್ರ ಜೊತೆ ರಾಸಾಯನಿಕ ಗೊಬ್ಬರ ಜೊತೆ ಮತ್ತೆ ಏನಾದರೂ ತಿಪ್ಪೆ ಗೊಬ್ಬರ ಅವೆಲ್ಲ ಹಾಕ್ತೀವಿ? ತಿಪ್ಪೆ ಗೊಬ್ಬರ ನಾವೆಲ್ಲ ಗೋಕಾಕ್ ಹೋಗಿದ್ದಲ್ರಿ, ಅವ್ರು ತಿಪ್ಪೆ ಗೊಬ್ಬರ ಹಾಕೋ ಸಲ ಇಳು ಜಾಸ್ತಿ ಬರ್ತದ್ರಿ, ನಮ್ಮಲ್ಲಿ ತಿಪ್ಪೆ ಗೊಬ್ಬರ ಸಿಗೋದಲ್ರಿ. ಹಿಂಗಾಗಿ ನಂಗೆ ಅದು ಸಮಸ್ಯೆ ಆಗಿದ್ರೆ ಅಷ್ಟೇ. ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಒಕ್ಕಲ್ತನ ಪಾಪ ರಾವ್ ಅಂತ ಅವ್ರ ಮಗ ಅವ್ರು ಬೈನ್ರಿ, ಡಾಕ್ಟರ್ ಕಿಶೋರ್ ಚಂದ್ರ ಅಂತ, ಅವ್ರು ನಮ್ಮಲ್ಲಿ ವಿಸಿಟ್ ಮಾಡಿದ್ರು ಸಿಂಧೂರು ತಾಲೂಕು ಪಾಪ ರಾವ್ ಕ್ಯಾಂಪ್ನವ್ರು. ಅವ್ರು ಹೇಳಿದ್ರು, ಇಲ್ಲ ಒಂದು 4 ಪುಟ್ಟಿನ ನೀವು ಇದಾಕ್ರಿ ತಿಪ್ಪೆ ಗೊಬ್ಬರ, ಇನ್ನ ಇಳು ಚೆನ್ನಾಗಿ ಬರುತ್ತೆ ಅಂತ. ಈಗ ಅವರು ಒಂದು 60 ಎಕರೆ ಪ್ಲಾಂಟೇಶನ್ ಮಾಡ್ಯಾರ ಅವರೇ ಕ್ಯಾಂಪಲ್ಲಿ. ಈಗ ಶರಣಪ್ಪ ಅವರೇ, ತಾವು ತಾಳೆ ಬೆಳೆಯನ್ನು ಹಚ್ಚಿದಿರಿ, ಇದ್ರದ್ದು ನಿರ್ವಹಣೆ ಏನು ಬರುತ್ತೆ? ಗೊಬ್ಬರ ಹಾಕೋದು, ನೀರು ಹಾಸೋದು ಬಿಟ್ಟರೆ ಬೇರೆ ಏನಾದರೂ ಸಮಸ್ಯೆಗಳು ಬರ್ತಾ ಇದ್ದಾವೆ ಇದರಲ್ಲಿ? ಇಲ್ಲ ರೀ, ಕೆಲವೊಬ್ರು ಅಂತಾರೆ ಲೇಜಿ ಹಾರ್ಟಿಕಲ್ಚರ್ ಅಂತಾರೆ, ಇದು ನೀರು ಗೊಬ್ಬರ ನಿರ್ವಹಣೆ ನೋಡ್ಕೊಂಡ್ಬಿಟ್ರೆ ಸಾಕು ಸರ್ ಅಷ್ಟೇ. ಈ 12 ಎಕರೆಗೆ ಏನು ಒಂದು ಆಳುಗಳು ಖರ್ಚು? ಒಂದು ಆಳಕ್ಕೆ ಬೇಕು ಸರ್, ಒಂದು ಬಾಳ ಬೇಕು, ಒಂದು ಆಳು ಕಂಪಲ್ಸರಿ ಬೇಕ್ರಿ. ಆಮೇಲೆ ನಾವು ಮನೆಯವರಂತೂ ಕಂಪಲ್ಸರಿ ಡೇ ಬೈ ಓಲೇಬೇಕು ಸರ್, ಯಾವ ಗಿಡಕ್ಕೆ ಡ್ರಿಪ್ ಹೋಗಿಲ್ಲ, ಕಿತ್ತಿರ್ತಾವ ಆಳುಗಳು ನೋಡೋದಕ್ಕೆ ನಾವು ನೋಡೋದು ಜಾಸ್ತಿ. ನೀರು ಎಲ್ಲ ಡ್ರಿಪ್ ಮುಖಾಂತರ ಮಾಡ್ತೀರಿ? ಡ್ರಿಪ್ ಮಾಡ್ತೀವ್ರಿ, ಈಗ ಹಳ್ಳಕ್ಕೆ ಜಾಸ್ತಿ ಇದ್ದಾಗ ನಾವು ಫ್ಲಡ್ ಇರಿಗೇಷನ್ ಫ್ಲಡ್ಡಿಂಗ್ ಮಾಡ್ತೀರಿ. ಫ್ಲಡ್ಡಿಂಗ್ ನೀರು ಜಾಸ್ತಿ ಇದ್ದಾಗ ಫ್ಲಡ್ಡಿಂಗ್. ಬೇಸಿಗೆಯಲ್ಲಿ ಹೇಗೆ ಹಳ್ಳದಲ್ಲಿ ನೀರು ಇರೋದಿಲ್ಲ? ಮತ್ತೆ ನಮ್ಮ 4 ಬೋರ್ ಸರ್, ಬೋರಿಂದ ಏನು ಸಮಸ್ಯೆ? ನೀರು ಚೆನ್ನಾಗಿರುತ್ತೆ, ನೀರು ಪೂರ್ತಿ ಸ್ವೀಟ್ ಅಲ್ರಿ, ಆದ್ರೆ ಒಕ್ಕಲ್ತನಕ್ಕೆ ನಿರ್ವಹಣೆ ಚೆನ್ನಾಗಿದೆ. ಇದಕ್ಕೇನ್ ಅಂತ ನೀರು ಸ್ವಲ್ಪ ಅರ್ಧ ಬರ್ಧ ಸಪ್ಪು ನೀರು ನಡೀತಾ ಬೇಸಾಯಕ್ಕೆ? ಸ್ವಲ್ಪ ಸಪ್ಪು ಇದ್ರೆ ನಡೀತದೆ. ಈಗ ತಾಳೆ ಒಂದು ಬೆಳೀತಾರೆ, ಅದ್ರ ಮಾರುಕಟ್ಟೆ ವ್ಯವಸ್ಥೆಗಳು ಅದ್ರ ಬಗ್ಗೆ ರೈತರು ಒಮ್ಮೆ ಆತಂಕ ಪಡ್ತಿರ್ತಾರೆ. ಮಾರಾಟ ಆಗ್ಬೇಕಲ್ಲ, ಬೆಳೆದಿವಿ, ತಗೊಳ್ಳೋರು ಯಾರು? ನಾಳೆ ತಗೊಳಿಕಂದ್ರೆ ಏನ್ ಮಾಡೋದು? ತಿನ್ನಾಕ್ ಬರಂಗಿಲ್ಲ, ಸ್ಥಳೀಯವಾಗಿ ಮಾರಂಗಿಲ್ಲ, ಅದು ಏನ್ ಮಾಡಕ್ ಆಗೋದಿಲ್ಲ ಅಂತಕ್ಕಂಥದ್ದು ಕೆಲವೊಂದು ರೈತರಿಗೆ ಹೆದರಿಕೆ. ನೀವು ಏನ್ ಹೇಳ್ತಿದ್ರ ಬಗ್ಗೆ? 1996-96ರಲ್ಲಿ ಇದು ಸಮಸ್ಯೆ ಆಗಿತ್ತು, ಶಿವಮೊಗ್ಗ ಅವೆಲ್ಲ ಕಡೆ ಹಾಕಿದ್ರು, ಅದು ಯಾವುದೇ ಒಂದು ಕಾರಣದಿಂದ ಮಾರ್ಕೆಟಿಂಗ್ ಸರಿಯಾಗಿಲ್ಲ. ಅವಾಗ ಬಹಳ ಮಂದಿ ಕಿತ್ತೆ ಹಾಕಿದ್ರು ಸರ್, ಕೆಲವೊಂದು ಆ ಕಾಲದಾಗ ಉಳಿದ್ರಿ, ಅಲ್ಲೇನು ಉಳಿದ್ರು, ಅವ್ರೆಲ್ಲರೂ ಉಳಿದ್ರು, ಇವತ್ತು ಆರಾಮಾರವ್ರು ಆ ಕಡೆ. ಅವಾಗ ಕಿತ್ತೆ ಹಾಕಿ ಎಲ್ಲರೂ ಮತ್ತೆ ಅಡಿಕೆಗೆ ಹೋದ್ರಿ, ನಮ್ಮಲ್ಲಿ ಮಾರ್ಕೆಟಿಂಗ್ ಸಮಸ್ಯೆ ಇಲ್ರಿ. ಈ ತಿಂಗಳಲ್ಲಿ 1ನೇ ತಾರೀಕಿಂದ 30ನೇ ತಾರೀಕಿನವರೆಗೆ ನೀವು ಯಾವಾಗೆ ಕಟ್ ಮಾಡ್ರಿ, ಆ ಅಮೌಂಟ್ ಮುಂದಿನ ತಿಂಗಳ 15ನೇ ತಾರೀಕೊಳಗೆ ಕಂಪ್ನಿಯವ್ರು ನಮ್ಮ ಅಕೌಂಟ್ಗೆ ಹಾಕ್ತಾರೆ. ಹೇಗೆ ಇದು ಗಿಡ ಬೆಳವಣಿಗೆ ಆದಂಗೆ ಎಲ್ಲ ಕಟಿಂಗ್ ಮಾಡೋದು? ಗೊಣೆ ಹೇಳಿರ್ತಾವ ಬಹಳಷ್ಟು, 30 ಕೆಜಿ 40 ಕೆಜಿ ಗೊಣೆ ಇರ್ತದಲ್ಲ, ಅದನ್ನೆಲ್ಲ ರಾಶಿ ಕಟ್ಟಿಂಗ್ ಮಾಡಿ ಎಲ್ಲ ಲೋಡಿಂಗ್ ಮಾಡೋದು ಹೇಗೆ, ಏನು ಸಮಸ್ಯೆ ಆಗ್ತದೆ, ಯಾವ ರೀತಿ ಮಾಡ್ತೀರಿ ಮತ್ತೆ? ಮೊದಲು ನಿರ್ವಹಣೆ ಸಲುವಾಗಿ ಕೊಡ್ಲಿ ಮಾಡ್ತು ಸರ್ ಪ್ರಾರಂಭದಲ್ಲಿ, ಆಮೇಲೆ ದೊಡ್ಡವಾದ ಮಕ್ಕ ಸೀಕಲ್ ಕುಡುಗಲ್ಲಿ ಬರ್ತಾವೆ ಸರ್, ಕಂಪ್ನಿಯವರೇ ಕೊಟ್ಟರೆ ನಮಗೆ, ಅದರಿಂದ ಕಟ್ ಮಾಡ್ತವ್ರಿ, ಅದರಿಂದ ಕಟ್ ಮಾಡ್ತವ್ರಿ. ಈಗ ಪರ್ ಟನ್ 1,000 ರೂಪಾಯಿ ಸರ್ಕಾರದವರು ಅದಕ್ಕೆ ಸಹಾಯಧನ ಹಾರ್ವೆಸ್ಟಿಂಗ್ ಚಾರ್ಜಸ್ ಅಂತ ಕೊಡ್ತಾರೆ ಒಂದು ಟನ್ನಿಗೆ. ಟನ್ನಿಗೆ ಹೋದ್ರೆ 2 ವರ್ಷ ಕೊಟ್ಟಿಲ್ರಿ, ಈ ವರ್ಷ ಕೊಡ್ಬೋದು. ಮತ್ತೆ ಈಗ ತಾಳೆ ಬೆಳೀಲಿಕ್ಕೆ ಸರ್ಕಾರ ಸಹ ಸಾಕಷ್ಟು ಪ್ರೋತ್ಸಾಹ ಮಾಡ್ತದೆ, ತಾಳೆ ಬೆಳೆಯುವಂಥ ರೈತರಿಗೆ ಅನೇಕ ಯೋಜನೆಗಳು ಬಂದಿದ್ದಾವೆ. ನೀವು ನಮ್ಮ ಒಂದು ತೋಟಗಾರಿಕೆ ಇಲಾಖೆಯಿಂದ ಏನಾದರೂ ಒಂದು ಅನುಕೂಲತೆಗಳು? ಭಾಳ ಅನುಕೂಲತೆ ಅವ ಸರ್ ನನಗೆ, ಅವ್ರ ತೋಟಗಾರಿಕೆ ಇಲಾಖೆಯಿಂದನೇ ಬೋರ್ವೆಲ್ ಕೊಟ್ಟರು, ಡೈಲ್ ಇಂಜನ್ ಕೊಟ್ಟರು, ಆಮೇಲೆ ಒಂದ್ಸಲ ಹಾರ್ವೆಸ್ಟಿಂಗ್ ಅಮೌಂಟ್ ಕೊಟ್ಟರು, ಆಮೇಲೆ ಸೂಪರ್ವೈಸಿಂಗ್ ಮಾಡ್ತಾರೆ ಡ್ರಿಪ್ ಇರಿಗೇಷನ್ ಅವರೇ ಕೊಟ್ಟರು ಕೊಟ್ಟಿದ್ದಾರೆ. ಅವಾಗ ನಾವು ಮಾಡಿದಾಗ 50% ಇತ್ತು ರೀ, ಈಗ 90% ಆದ್ರಿ. ಅವ್ ಲೇಡಿಗೆ 50% ಇತ್ತು ರೀ, ಜೆಂಟ್ಸ್ 35% ಇತ್ತು, 90% ಎಲ್ಲರಿಗೂ ಇದೆ ರೀ. ಹೇಗೆ ಇದಕ್ಕೆ ಹನಿ ನೀರಾವರಿ ನಡೀತದ ಅಂತೀರಾ ಅಥವಾ ಅನಿವಾರ್ಯವಾಗಿ ಮತ್ತೆ ಇದಕ್ಕೆ ಫ್ಲಡ್ಡಿಂಗ್ ಮಾಡಬೇಕಂತ ಹೇಳ್ತೀರಾ? ಇಲ್ಲ, ಹನಿ ನೀರಾವರಿ ನಡೀತಾರೆ. ಹನಿ ನೀರಾವರಿ ಅಂದ್ರೆ ಯಾವಾಗಲೂ ತೇವಾಂಶ ಇರ್ಬೇಕು ಗಿಡ ಸುತ್ತ. ಅಂದ್ರೆ ನೀರು ಸತತ ಚಾಲನೆ ಇರ್ಬೇಕಂತೀರಾ? ಎಷ್ಟು ತಾಸು ಆನ್ ಮಾಡ್ತಿರೋ ಗಿಡಕ್ಕೆ ತಾವು? 7 ತಾಸು ಫ್ರೀ ಕರೆಂಟ್ ಕೊಡ್ತಾರೆ. ನಾವು ನನಗೆ ಅನಿಸ್ಬಿಟ್ಟು ಒಂದ್ ದಿವಸಕ್ಕೆ ನಮ್ಮ 500 ಗಿಡ ತೋರಿದ್ರೆ 2 ದಿವಸ ಒಂದ್ ಸೈಡ್ ತೋರಿಸ್ತೀವ್ರಿ, 2 ದಿವಸ ಗಿಡ ತೋರಿಸ್ತೀವ್ರಿ. ಒಟ್ಟು 6ನೇ ದಿವಸ ಮತ್ತೊಂದ್ ಸಲ ತೋರಿಸ್ಬೇಕು ನೋಡಿ. ಅಂದ್ರೆ 6ನೇ ದಿವಸಕ್ಕೆ ಮಾತ್ರ ರಿಟರ್ನ್ ಮತ್ತೆ ಬರ್ಬೇಕು. ಹಳ್ಳಿ ಮೊದಲಿನ ಗಿಡಕ್ಕೆ ಚಾಲು ಆಗ ಅಂದ್ರೆ ತೇವಾಂಶ ಕಡಿಮೆ ಆಗ್ಬಾರ್ದು, ತೇವಾಂಶ ಇರಬೇಕು. ಜೊತೆಗೆ ಇಲ್ಲಿ ಕಳೆಗಳ ಸಮಸ್ಯೆ ಯಾವ ಏನಾದ್ರು ಬರ್ತದೆ? ಕಳೆಗಳ ಸಮಸ್ಯೆ ಬರ್ತದೆ ಸರ್. ಇದು 5 ವರ್ಷ ಆದ್ಮೇಲೆ ರೋಟೋವೇಟರ್ ಹೊಡೆಯಂಗಿಲ್ರಿ, ಟಿಲ್ಲರ್ ಹೊಡೆಯಂಗಿಲ್ಲ. ಏನು ಹೊಡೆಯಂಗಿಲ್ಲ? ಏನು ಹೊಡೆಯಂಗಿಲ್ರಿ? ಅಲ್ಲಿಗೆ ಅಂತರ್ ಬೇಸಾಯ ನಿಂತೋಯ್ತ್ರಿ, 4 ವರ್ಷ ನಿಂತೋತ್ತ. ಆಮೇಲೆ ಹೊಡೆಯಂಗ ನಾವು ಅದು ಗ್ಲೈಸಿಲ್ ಈ ಕಳೆನಾಶಕಗಳು ಹೊಡಿತೀವ್ರಿ. ಹೊಡಿತೀರಿ? ಎರಡ್ ಸಲ ಕಳೆನಾಶಕ ಒಂದ್ ವರ್ಷದಲ್ಲಿ ಉಪಯೋಗ ಮಾಡ್ತಾರೆ? ಇಲ್ಲಿ 2 ಸಲ ಮಾಡ್ತೀವಿ ಸರ್. ಮಳೆಗಾಲದಲ್ಲಿ ಚೆನ್ನಾಗಿ ಬರ್ತಾವ ಕಳೆ, ಅವಾಗ ಒಂದ್ ಸಿಂಪರಣೆ ಮಾಡ್ತೀರಿ ಮತ್ತೆ ಲಾಸ್ಟ್ ಸಲ ಲಾಸ್ಟ್ ಒಮ್ಮೆ. ನಿರ್ವಹಣೆ ಏನೇನು ಇದರಲ್ಲಿ ಬರ್ತಕ್ಕಂಥದ್ದು, ನಿರ್ವಹಣೆ ಏನು ಸಮಸ್ಯೆಗಳು ನಿಮಗೆ ಎದುರಾಗಿದಾವ? ಈ ಸುಮಾರು 12 ವರ್ಷದಿಂದ ತಾವು ಬೇಸಾಯ ಮಾಡ್ತಾ ಇದ್ದೀರಿ, ತಾಳೆಯಲ್ಲಿ ಹೇಳ್ಕೊಳ್ಳಂತ ಸಮಸ್ಯೆಗಳು ಬಂದು ತಮಗೆ ಬಹಳಷ್ಟು ಅನಾನುಕೂಲ ಆದದ್ದು ಏನಾದ್ರೂ ನಿಮ್ಮ ಅನುಭವ? ಇಲ್ಲ ರೀ ಸರ್, ಅಂತ ಅನಾನುಕೂಲ ಆದ್ದು ಏನು ಸಮಸ್ಯೆ ಆಗಿಲ್ರಿ. ಮಾರುಕಟ್ಟೆ ವ್ಯವಸ್ಥೆ ಹೇಗೆ? ಅವರೇ ಬಂದು ಹೋಯ್ತಾರ ಕಂಪನಿಯವರು ಅಥವಾ ಕಂಪನಿಯವರು ಬಂದು ಹೋಯ್ತಾರೆ ಸರ್? ಕಂಪನಿಯವರೇ ಬಂದು ಹೋಯ್ತಾರೆ. ನಾವು ಮೊದಲು ಇಲ್ಲಿ ಫೀಲ್ಡ್ ಅಸ್ಟೇಟ್ಗೆ ಹೇಳ್ತೀವಿ ಸರ್, ನಾವು ನಾಳೆ ಕಟ್ ಮಾಡ್ತೀವ್ರ ಅಂತ ಹೇಳಿದ್ರೆ ಆಯ್ತು, 2 ದಿವಸ ಕಟ್ ಮಾಡೋದಾದ್ರೆ ಅವ್ರು ಬರ್ತಾರೆ. ಅಂದಾಜ್ ಎಷ್ಟನ್ನ ತನಕಿಸಿ ಅವರು ಆ ಒಂದು ಕ್ವಾಂಟಿಟಿ ಪ್ರಕಾರ ಒಂದು ವೆಹಿಕಲ್ ಮುಗಿಸಿದ್ ಹೋಯ್ತಾರೆ. ವೆಹಿಕಲ್ ಅವರೇ ತಗೊಂಡು ಹೋಗ್ಬಿಡ್ತಾರೆ? ಅವರೇ ತಗೊಂಡು. ನೀವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಏನು ಕೊಡ್ಬೇಕು? ಏನಿಲ್ಲ ರೀ, ನಿಮ್ಗೆ ಇಲ್ಲೇ ವೇ ಬ್ರಿಡ್ಜ್ ನಲ್ಲಿ ತೂಕ ಮಾಡಿ ನಮ್ಗೆ ರಿಸಿಪ್ಟ್ ಕೊಟ್ಬಿಡ್ತಾರೆ. ಆ ರಿಸಿಪ್ಟ್ ಪ್ರಕಾರ ನಮ್ಗೆ ಅಮೌಂಟ್ ಕ್ರೆಡಿಟ್ ಅಮೌಂಟ್ ಹಾಕ್ತಾರೆ. ಅದು ಪ್ರತಿ ತಿಂಗಳ 10ನೇ ತಾರೀಕು ಒಳಗೆ ಒಂದು ಮೀಟಿಂಗ್ ಆತ್ರಿ, ಎಡಿಸಲ ಡೈರೆಕ್ಟರ್ ಆಯಿಲ್ ಪಾಮ್ ಅನ್ ಕೇಸ್ ಅಲ್ಲಿ ಮೀಟಿಂಗ್ ಆಗ್ತಾರೆ, ಅಲ್ಲಿ ರೇಟ್ ಫಿಕ್ಸ್ ಮಾಡ್ತಾರೆ. ಅಲ್ಲಿ ರೇಟ್ ಫಿಕ್ಸ್ ಮಾಡಿ ಒಂದು ಲೆಟರ್ ಬರ್ತದೆ, ಲೆಟರ್ ತೋರಿಸಿ, ಲೆಟರ್ ಬರ್ತದೆ, ನಿಮ್ಗೆ ಮೆಸೇಜ್ ಬರ್ತಿರ್ತವೆ, ಮೆಸೇಜ್ ಬರ್ತದೆ. ಈಗ ಸುಮಾರು ತಮ್ಮ ಒಂದು ಗಿಡಕ್ಕೆ ಅಂದಾಜು ಇಳುವರಿ ಎಷ್ಟು ಬರ್ತದೆ? ಒಂದು ಗಿಡಕ್ಕೆ ಅಂದಲ್ಲಿ 300 ಕೆಜಿ ಮ್ಯಾಗ ಬರ್ಬೋದು. 300 ಕೆಜಿ ಮೇಲೆ 300 ಕೆಜಿ 250 ರಿಂದ 300, ಯಾಕಂದ್ರೆ ಮಿನಿಮಮ್ 10 ಗೊನೆ ಬರ್ತಾವ್ರಿ, 10, 8, 10 ಹಿಂಗೆ ಬರ್ತಾವ್ರಿ. ಅವು ಯಾವಾಗಲೂ 30 ಕೆಜಿ 40 ಕೆಜಿ ಹಿಂಗೆ ಇರ್ತವೆ. ಅಂದ್ರೆ ನಿಮ್ಮ ವಿಚಾರದಲ್ಲಿ ಇದಕ್ಕೆ ಚೆನ್ನಾಗಿ ನೀರಿರ್ಬೇಕು, ಆಮೇಲೆ ಒಳ್ಳೆ ರೀತಿಯಿಂದ ಸಾಕಷ್ಟು ಪೋಷಕಾಂಶಗಳನ್ನ ಪೂರೈಕೆ ಮಾಡಬೇಕು. ಜೊತೆಗೆ ಕೆಲವೊಂದು ಜನ ರೈತರು ಹೇಳೋದು, ಇದರಲ್ಲಿ ಸ್ವಲ್ಪ ಪರಾಗಸ್ಪರ್ಶಿ ಅಥವಾ ಪಾಲಿನೇಷನ್ ಸಮಸ್ಯೆ ಆಗುತ್ತೆ, ಅವಾಗ ಒಂದು ಕೆಲವೊಂದು ಆರ್ಟಿಫಿಷಿಯಲ್ ಆಗಿ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಇಲ್ಲದೆ ಆರ್ಟಿಫಿಷಿಯಲ್ ಇಲ್ಲ, ನಾವು ಪರಾಗಸ್ ಹೂವಿಲ್ಸ್ ಕಡಿಮೆ ಆದಾಗ ಬೇರೆ ಒಂದು ಪ್ಲಾಟ್ಲೆಸ್ ತಂದು ನಾವು ಹೊಲದಲ್ಲಿ ಬಿಡ್ತೀವ್ರಿ. ಆ ಒಂದು ಸಮಸ್ಯೆ ಗೊತ್ತಾಗತ್ತೆ ನಿಮ್ಗೆ? ಕಡಿಮೆ ಆದ್ ಗೊತ್ತಾಗ್ತಾರೆ, ಅಲ್ಲಿ ತಂಪತ್ತಿನಲ್ಲಿ ಹಾರಾಡೋದು ಗೊತ್ತಾಗ್ತಾರೆ. ಹುಳುಗಳು ಹಾರಾಡೋದು ಗೊತ್ತಾಗ್ತದೆ. ಬೇರೆ ಕಡೆಯಿಂದ ತಗೊಂಬಂದ್ಬಿಟ್ರೆ ಮತ್ತೆ ಸೆಟ್ ಆಗಿಬಿಡ್ತಾವ್ರಿ. ಅಂದ್ರೆ ಇದರಲ್ಲಿ ಏನಾದ್ರೂ ಜೇನು ಹುಳುಗಳನ್ನ ಹಾಕೋದು ಸಾಕ್ಬೇಕಂತ ನಮ್ ವಿಚಾರ ಆದ್ರೆ, ಆದ್ರೆ ನಾವು ಇದು ಫ್ಲವರ್ ಬಾಳ ಬೇಕಾದ ಜೇನು ಹುಳಕ್ಕೆ ಸುತ್ತ ನಮ್ ಎಲ್ಲಿ ಒಂದು ಸಮಸ್ಯೆ ಇರೋ ಸಲ ನಾವು ಇದು ಮಾಡಿಲ್ಲ. ಇದರಲ್ಲಿ ಮತ್ತೆ ಕಳ್ಳಕಾಕರ ಭಯ ಮತ್ತೆ ಏನು ಸಮಸ್ಯೆಗಳು ಅಂತ ಇದನ್ನ ಏನು ಇಲ್ಲ ಇದ್ರಲ್ಲಿ? ಏ ಕಳ್ಳಕಾಕರ ಭಯ ಕೇಳಬಾರ್ದು ಸರ್. ಗಿಡಗಳ ನಿರ್ವಹಣೆ ಅದು ಹೇಗೆ ಮಾಡೋದು? ಏನಾದ್ರೂ ಕಟಿಂಗ್ ಮಾಡೋದು ಅಥವಾ ಗಿಡಗಳನ್ನ ಸವರೋದು ಅವೆಲ್ಲ ಬರ್ತಾ ಇದ್ರಲ್ಲಿ? ಬರ್ತವೆ ಸರ್, ಬರ್ತವೆ, ಸವರೋದು ಇದೆಲ್ಲ ಬರ್ತದ. ನಮ್ಗ ಅದು ಪ್ರಾರಂಭಲೇಸೇ ನಾವು ಕುಡುಗಲ್ಲೇ ಕೊಯ್ದಾದ್ರೆ ಸರಿಯಾಗಿ ಬರುತ್ತೆ. ನಾವು ಮೊದಲು ಕೊಡ್ಲಿಲ್ಲೇ ಕಡದ್ವಿ, ಹಿಂಗಾಗಿ ನಮ್ಗೆ ಮಾಹಿತಿ ಇಲ್ಲ, ಹಿಂಗಾಗಿ ಸ್ವಲ್ಪ ಗಿಡ ಕಚ್ಚ ಕಚ್ಚಾಗಿ ಬರ್ತಾವ್ರಿ. ಈಗ ನಾವು ಎಲ್ಲ ಕುಡುಗಲ್ಲೇ ಇದ್ ಮಾಡಿದ್ರೆ ಈಗ ನೀಟಾಗಿ ಬರಕಾಯ್ತ, ನೀಟಾಗಿ ಬರ್ತಾವ. ಅಂದ್ರೆ ಒಣ ಗರಿಗಳನ್ನ ತೆಗಿಬೇಕು, ಕೆಳಗಡೆ ಒಣ ಇದ್ದು ಎಲ್ಲ ತೆಗಿಬೇಕು. ವರ್ಷ ವರ್ಷ ಒಂದು ಗರಿ ತೆಗೆದ್ರೇನೆ ಒಂದು ಬಂಚ್ ಬರುತ್ತೆ, ಪ್ರತಿ ಒಂದು ಬಂಚ್ ಒಂದು ಗರಿ ಓದ್ತಾರೆ. ಒಂದು ಗರಿ ತೆಗಿಯಬೇಕು, ತೆಗಿಲೇಬೇಕು ಸರ್. ಈಗ ನೀವು ಕಟಿಂಗ್ ಅನ್ನು ಮಾಡುವಾಗ ಎಲ್ಲ ಕಟಿಂಗ್ ಮಾಡಿ ಒಂದ್ ಕಡೆ ಇದನ್ನ ಹಾಕ್ಬಿಡ್ತೀರಾ ಅಥವಾ ಡೈರೆಕ್ಟ್ ಆಗಿ ವ್ಯಾನಿಗೆ ಲೋಡ್ ಮಾಡ್ತೀರಾ ಹೇಗೆ? ಇಲ್ಲ, ಒಂದಲ್ಲಿ ಬಂದು ಕೂಡ ಹಾಕ್ತವ್ರಿ, ಕೂಡ ಹಾಕ್ತಿರ ಒಂದ್ ಕಡೆ ಅಂಜಾದ್ ಎಷ್ಟಾಗ್ಬೋದು ಅಂತ ಕೇಸಿ ಅವ್ರು ಬಂದು ಕಂಪನಿಯವ್ರು ಬಂದು ಅದನ್ನ ಅಂಜಾಮ ಮಾಡಿ ಅದ್ರ ಪ್ರಕಾರ ಒಂದು ವೆಹಿಕಲ್ ಮುಗಿಸ್ತಾರೆ. ಏನ್ ಹೇಳಿಕ್ ಇಷ್ಟಪಡ್ತೀರಿ ರೈತರಿಗೆ? ಈಗ ತಾಳೆಯನ್ನ ಹಾಕುವಂತವ್ರು ಬಹಳಷ್ಟು ಹಾಕ್ಲಿಕ್ಕೆ ಮುಂದ್ ಬರ್ತಾ ಇದ್ದಾರೆ, ನಿಮ್ಮ ಒಂದು ಅನಿಸಿಕೆ ಏನ್ ಕೊಡ್ತೀರಿ ರೈತರಿಗೆ? ದಿನನಿತ್ಯ ಅಡಿಗೆ ಎಣ್ಣೆದ ಅವಶ್ಯಕತೆ ಬಹಳ ಸರ್. ಹೌದು, ನಾವು ದೇಶದ ಲೆಕ್ಕಾಚಾರದಲ್ಲಿ ಇವತ್ತು ನಾವು ಭಾರತ ದೇಶ 65-60% ಆಮದು ಮಾಡಿಕೊಳ್ತೇವೆ. ಬೇರೆ ರಾಷ್ಟ್ರದಿಂದ ತರಿಸ್ಕೊಳ್ತೇವೆ, ಇಂಡೋನೇಷ್ಯಾ, ಮಲೇಷ್ಯಾ ಲಿಸ್ಟ್ ಪಾಮ್ ಆಯಿಲ್ ಅನ್ನು ತರಿಸ್ಕೊಳ್ತೇವೆ. ಹೌದು, ಆ ಒಂದು ಕಾರಣದಿಂದ ಇದಕ್ಕೆ ಇನ್ನ 20 ವರ್ಷವರೆಗೂ ನಾವು ಆರಾಮವಾಗಿ ಬೆಳಿಬಹುದು ಅಂತ ಅನಿಸ್ತದೆ ನಮ್ಮ ಲೆಕ್ಕಾಚಾರ. ಒಬ್ಬ ರೈತ ಇದನ್ನ ತಾಳೆ ಹಚ್ಚಬೇಕಂತ ಮಾಡಿದ್ರೆ ಅವಾಗ ಅವಶ್ಯಕತೆಯಾಗಿ ಏನ್ ಇರ್ಬೇಕು ಅವಂಗೆ? ಮೂಲಭೂತವಾಗಿ ಏನು ಇದ್ರೆ ಮಾತ್ರ ಹೋಗ್ಬೇಕು ಅವ್ರು? ನೀರಿನ ಅವಶ್ಯಕತೆ ಸರ್, ನೀರು ನೀರು ಮುಖ್ಯವಾಗಿ ನೀರು. ನೀರು ಎಷ್ಟು ಬಿಟ್ಟರು ಇದಕ್ಕೆ ಏನು ಕೊರತೆ ಇಲ್ಲ ಸರ್, ಕಡಿಮೆ ಇಲ್ಲ. ನೀರು ಬೋರ್ ಇಲ್ಲ, ಏನಂದ್ರೆ ಸೋರ್ಸಸ್ ಇಲ್ಲ ಅಂದ್ರೆ ತಂಟಕ್ಕೆ ಹೋಗ್ಬಾರ್ದ್ರೆ. ನೀರಿಲ್ಲ ಅಂದ್ರೆ ಒಣಗಿ ಹೋಗ್ಬಿಡತ್ತೆ, ಹಚ್ಚಿದೀವಿ ನೀರು ಒಣಗೋಗಲ್ಲ ಸರ್, ಗಂಡು ಹೋಗ್ಬಿಡುತ್ತೆ. ಗಂಡು ಬಿಡುತ್ತೆ, ಗಂಡು ಬಿಡುತ್ತೆ. ನೀನು ಗಿಡ ಒಣಗದಿಲ್ಲ, ನೀರು ತಿಂಗಳು ಒಂದ್ಸಲ ಎರಡು ಸಲ ಕೊಟ್ರೆ ಗಂಡು ಗಿಡ ಇರ್ತದ, ಗಂಡು ಬಿಡುತ್ತೆ. ಕೆಲವೊಂದಿಷ್ಟು ರೈತರು ಹೇಳೋದು, ಇಲ್ಲ ಹಚ್ಚಿ ಬಾಳ ದಿವಸ ಆದ್ರೆ ನಮ್ದು ಕಾಯಿನ ಬರ್ತಾ ಇಲ್ಲ, ಹತ್ತದ 12 ವರ್ಷ ಆಯ್ತು ಒಟ್ಟ ಆಗದೆ ಇಲ್ಲ, ಗೊಂಚಲು ಬರ್ತಾ ಇಲ್ಲ ಅಂತಾರೆ, ಏನ್ ಸಮಸ್ಯೆ ಇರ್ಬೋದು ತಮಗೆ? ನನ್ನ ಅನಿಸಿಕೆ ಅಂದ್ರೆ ಅವ್ರು ಊಯಿಲ್ಸ್ ತಂದು ಬಿಟ್ಟಿರಂಗಿಲ್ರಿ, ಪರಾಗಸ್ಪರ್ಶ ಆಗಿರೋದಿಲ್ಲ, ಅದಕ್ಕೆ ಅವ್ರು ಬಂಚ್ ಬರುತ್ತೆ. ಅದು ಗೊತ್ತಾಗತ್ತ ಪರಾಗಸ್ಪರ್ಶ ಆಗದೇ ಇರೋದು ಹೇಗೆ ತಂದು ಬಿಡ್ಬೇಕು ವೀಲ್ಸ್ ವೀಲ್ಸ್ ಅಂತೇಳಿ? ಸಾಯಂಕಾಲ ಅವು ಆರಾಡೋದು ಗೊತ್ತಾಗ್ತಾರೆ. ಎಲ್ಲೇ ಒಂದು ಪ್ಲಾಟ್ ಇರುತ್ತಲ್ರಿ, ಈಗ ಈಲ್ಡಿಂಗ್ ಗಾರ್ಡನ್ ಇರುತ್ತಲ್ಲ, ಅಲ್ಲೇಸಿ ಒಂದು ಎರಡು ಹೂವ ಗಂಡು ತಗೊಂಬಂದು ಹೊಲೆಲ್ಲ ಒಡ್ಡಾಡಿಬಿಟ್ರೆ ಅದು ಸರಿಯಾಗಿಬಿಡ್ತಾರೆ. ಬಿಳಿ ಬೆಟ್ಟೆಯಲ್ಲಿ ಬಟ್ಟೆಯಲ್ಲಿ ಅದಂತ ಅಳಾಡಿಸಿ ತಗೊಂಬಂದು ಹೊಲದಾಗೆಲ್ಲ ತಿರುಗಾಡಿಬಿಟ್ರೆ ಅದು ವೀಲ್ಸ್ ಸೆಟ್ ಆಗ್ತಾರೆ. ನೀವು ಇದನ್ನ ಮಾಡ್ತಾ ಇರ್ತೀರಾ ಬೇರೆ ಕಡೆಯಿಂದ ತಂದ್ಬಿಡುದು? ನಾವು ಲಾಸ್ಟ್ ಟೈಮ್ ಮಾಡಿವಿ ಸರ್, 3 ವರ್ಷದಿಂದ ಮಾಡಿವಿ, ಆಮೇಲೆ ಮಾಡಿಲ್ಲ. ಪ್ರಾರಂಭದಲ್ಲಿ ಮಾಡಿದ್ವಿ, 3 ವರ್ಷದಿಂದ ಒಂದ್ಸಲ ಮಾಡಿವಿ. ಈಗ ಖರ್ಚು ವೆಚ್ಚಗಳನ್ನ ಲೆಕ್ಕ ಹಾಕಿದ್ರೆ ಒಂದ್ ಎಕರೆಗೆ ತಾಳೆ ಬೆಳೆ ಅಥವಾ ಆಯಿಲ್ ಪಾಮ್ ಅನ್ನು ಹತ್ತುವಂತ ರೈತರು ಎಷ್ಟು ಖರ್ಚು ಬರುತ್ತೆ ನಿಮ್ದು ಒಂದ್ ಎಕರೆಗೆ, ಎಷ್ಟು ಲಾಭ ಬರ್ತದೆ ಅಂತೀರಿ? ಒಂದು ಎಕರೆಗೆ ನಾವು ಲೆಕ್ಕ ಇಟ್ಟಿವಿ ಸರ್, 36,000 37,000 ಬರ್ತಾರೆ ಖರ್ಚು. ಹೌದು, ಎಕರೆಗೆ ಎಲ್ಲ ಕಟಿಂಗ್ ಎಲ್ಲ ಕೂಡಿ ಎಲ್ಲ ಸೇರಿ ಈಗ ರೇಟ್ 12,300 ಇಡಿದ್ರೆ 120,000 ರೂಪಾಯಿ 10 ಟನ್ನಿಗೆ ಬಂದ್ರೆ ಮಿನಿಮಮ್ 75,000-80,000 ರೂಪಾಯಿ ಉಳಿತದೆ. ಇದರಷ್ಟು ಬೇರೆ ಉಳಿಯಂಗಿಲ್ಲರಿ. ಈ ವರ್ಷ ಪ್ಯಾಡಿ ರೇಟ್ ಬಂದಿ ಮತ್ತೆ ಪ್ಯಾಡಿ ಮಂದಿಗೆ ಆಕರ್ಷಣೆ ಆಗ್ಯದ್ರಿ. ಹತ್ತಿ ರೇಟ್ ಇತ್ತು, ಹತ್ತಿ ರೇಟ್ ಹೋಗ್ಬಿಡ್ತೀವ. ಅಂದ್ರೆ ಇದರಲ್ಲಿ ಏನು ಮಾರ್ಕೆಟಿಂಗ್ ರಿಸ್ಕ್ ಅದು ಏನಿಲ್ಲ, ಏನೋ ರೇಟ್ ಸ್ವಲ್ಪ ವೇರಿಯೇಷನ್ ಆಗ್ತಿರ್ತದೆ, ಅದನ್ನ ಬಿಟ್ರೆ ಪ್ರಶ್ನೆ ಇಲ್ಲ. ಬೇರೆ ರೋಗ ಬಂತು ಹಾಳಾಗಿ ಹೋಯ್ತು ಅಂತಕ್ಕಂಥದ್ದು ಏನಿಲ್ಲ, ಎಣ್ಣೆ ಹೊಡಿಬೇಕು ಅದನ್ನ ಮಾಡಬೇಕು ಆ ಕೀಟನಾಶಕ ಈ ರೋಗನಾಶಕ ಅಂತೇಳಿ ಏನಿಲ್ಲ ಸರ್. ವರ್ಷಕ್ಕ 1/4 kg ಮೆಗ್ನೀಶಿಯಂ ಸಲ್ಫೇಟ್ ಹಾಕ್ಬೇಕ್ರಿ. ಗಿಡಗಳಿಗೆ ಹಾಕ್ತಾರೆ, ಬಡ್ಡಿಗೆ ಬಡ್ಡಿಗೆ ಬಡ್ಡೆ ಬಿಟ್ಟರೆ ಮಣ್ಣಿಗೆ ಮಣ್ಣಿಗೆ ಮಣ್ಣಿಗೆ ಹಾಕ್ತಾರೆ. ಒಂದು 100-120 gram ಬೋರಾನ್ ಹಾಕ್ತಾರೆ, ಬೋರಾನು ಮೆಗ್ನೀಶಿಯಂ ಸಲ್ಫೇಟ್ ಇವೆರಡು ಬಿಟ್ರೆ ಏನಿಲ್ಲ. ಮತ್ತೆ ಆಜ್ ಇಟ್ ಇಸ್ 2.5-3 kg ರಾಸಾಯನಿಕ ಗೊಬ್ಬರಗಳು ಕೊಡ್ತಾರೆ. ಇದನ್ನ ಬಿಟ್ರೆ ಏನಿಲ್ಲ, ಒಳ್ಳೆ ನೀರು ಕೊಡಬೇಕು ಟೈಮ್ ಸರಿಯಾಗಿ, ವಾರಕ್ಕೆ ಒಂದ್ಸಲ ನೀರು ಬೀಳ್ತಾ ಇರ್ಬೇಕು ಚೆನ್ನಾಗಿ, ಸುತ್ತ ತೇವಾಂಶ ಇರ್ಬೇಕ್ರಿ. ಹೇಗೆ ಇದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಒಬ್ರು ಆಳ್ ಬೇಕಾ ಅಥವಾ ಒಂದು 10 acres ಮಾಡಿದ್ರೆ ಒಂದಾಳ ಸತತವಾಗಿ ಇರ್ಬೇಕು ನೀರನ್ನ ನೋಡ್ಕೊಳ್ಳಿಕ್ಕೆಲ್ಲ, ಮತ್ತೇನು ಎಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗತ್ತೆ ಇದರಲ್ಲಿ? ಇದರಲ್ಲಿ ಒಂದು ಸಮಸ್ಯೆ ಏನಂದ್ರೆ, ನಾವು ಪ್ರತಿ ಸಲ ಗರಿ ಕಟ್ ಮಾಡ್ತೀವಲ್ರಿ, ಅದಕ್ಕೆ ಡಿಕಾಂಪೋಸ್ ಮಾಡೋ ವ್ಯವಸ್ಥೆ ಇಲ್ರಿ. ಇಲ್ಲಿ ಗರಿ ಕಟ್ ಮಾಡಿದ್ದು ಮತ್ತೆ ಮ್ಯಾರಿ ಹಾಕ್ತೀವ್ರಿ, ಅದಕ್ಕೆ ಡಿಕಾಂಪೋಸ್ ಮಾಡೋ ವ್ಯವಸ್ಥೆ ಇಲ್ಲ. ಅದೊಂದು ನಾನು ಎಲ್ಲ ಕಡೆ ತಿರುಗಾಡಿ ಬಂದೇನ್ರಿ, ಅದ್ರದೊಂದೇ ಸಮಸ್ಯೆ ಆಗಿದ್ರಿ. ಈಗ ಒಂದು ಸ್ರೆಡ್ಡರ್ ಅಂತ ಬಂದದ್ರಿ, ಹೌದು ಸ್ರೆಡ್ಡರ್. ಅದ್ರ ನಾವು ವಿಜಯವಾಡದಲ್ಲೇ ಈಗ ಬಾಡಿಗೆ ತರ್ಸಕಾಯ್ತೀವ್ರಿ, ಈ ವಾರ ಮೋಸ್ಟ್ಲಿ ಮುಂದ ವಾರ ಬರ್ಬೋದ್ರಿ. ಸ್ರೆಡ್ಡರ್ ಬಂತಂದ್ರೆ ಹೈಯೆಸ್ಟ್ ಪೊಟಾಶ್ ಪರ್ಸೆಂಟೇಜ್ ಅದರಲ್ಲಿ ಇದೆ ಅಂತ್ರಿ, ಅದರಲ್ಲಿ ಒಣಗರಿಯಲ್ಲಿ. ಅದಕ್ಕೆ ಅವ್ರು ಬಂದು ನೋಡೇಗಾರ್ರಿ ವಿಜಯವಾಡದಲ್ಲಿ, ವಾಸೊಂದ್ ಕೇಸ್ ಒಬ್ರು ಬೈದ್ರು, ನೋಡ್ಯಾಗ್ರಿ ಇಲ್ರಿ ನೀವು ಗೊಬ್ಬರ ಹಾಕಿದ್ಕಿಂತ ಜಾಸ್ತಿ ಲಾಭ ಆಗ್ತಿದ್ದು, ಒಂದ್ಸಲ ಒಡಸ್ರಿ ಅಂತ ಹೇಳಿದ್ರು. ಅವ್ರು ಈ ವಾರ ಬರ್ತು ಅಂತ ಹೇಳಿ ಅಂದ್ರೆ ಅದನ್ನ ಗರಿಗಳನ್ನ ಏನ್ ಮಾಡೋದು, ಪುಡಿ ಪುಡಿ ಮಾಡಿ ಸುತ್ತ ಗಿಡ ಸುತ್ತ ಹಾಕ್ಬಿಡೋದು, ಹಾಕ್ಬಿಡೋದು ಒಂದು ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಡುತ್ತೆ. ಅಂದ್ರೆ ಬಂದಾವ ಈಗ ಕಟ್ಟರ್ ಬಂದು ಸ್ಪ್ರೆಡ್ಡರ್ ಅಂತ ಹೇಳಿ ಎಲ್ಲ ಹತ್ತಿ ಕಟ್ಟಿಗೆಗಳನ್ನ ಪುಡಿ ಪುಡಿ ಮಾಡಿ ಮಣ್ಣಲ್ಲಿ ಮಿಕ್ಸ್ ಮಾಡುವಂತ ಕೆಲವೊಂದಿಷ್ಟು ರೈತರು ಬಳಸ್ತಾ ಇದಾರೆ ಈಗ ಕೆಲವೊಂದ್ ಕಡೆ. ಅದೇ ಸ್ರೆಡ್ಡರ್ ಬೇರೆ ಸರ್, ದೊಡ್ಡ ಪ್ರಮಾಣದ 195,000 ಆದ್ರಿ ಸ್ರೆಡ್ಡರ್. ಅದಕ್ಕೆ 50 HP ಮೇಲ್ಪಟ್ಟಿದ್ ವೆಹಿಕಲ್ ಟ್ರ್ಯಾಕ್ಟರ್ ಬೇಕಿಲ್ಲ ಬೇಕ್ರಿ. ಒಳ್ಳೇದು ಶರಣಪ್ಪ ರೈತ, ಅಂದ್ರೆ ನಿಮಗೆ ತಾಳೆ ಬೇಸಾಯ ಒಳ್ಳೆ ತೃಪ್ತಿನ ತಂದಿದೆ? ಬಹಳ ತೃಪ್ತ ಇದೆ ಸರ್. ಏನು ಸಮಸ್ಯೆ ಇಲ್ಲ, ಲೇಬರ್ ಬೇಕು, ಎಣ್ಣೆ ಹೊಡಿಬೇಕು, ನಾಳೆ ಯಾವ್ದು ಕೀಟನಾಶಕ ತರಬೇಕು, ಎಲ್ಲಿ ಹೋಗ್ಬೇಕು, ಮಾರುಕಟ್ಟೆ ಎಲ್ಲಿ ಹುಡುಕ್ಬೇಕು ಅನ್ನೋದು ಏನಿಲ್ಲ, ಆರಾಮ ನೆಮ್ಮದಿಯಿಂದ ಅದಿರ್ತಾವ ತಾಳೆಯಿಂದ. ನನ್ನ ಈ ಸಲ ಜಿಲ್ಲಾ ಬ್ಯಾಂಕ್ನವರು ಪ್ರಗತಿಪರ ರೈತ ಕೇಸಿ ಟೆಕ್ನಿಕಲ್ ಗ್ರೂಪ್ ಮೀಟಿಂಗ್ ಕರೆದ್ರಿ, ನಮ್ದು ಎಷ್ಟು ಖರ್ಚು ಆಗ್ತಾ ಏನ್ ನಿರ್ವಹಣೆ ಬಗ್ಗೆ ಕೇಳಿದ್ರಿ. ಈ ವರ್ಷ ಅದು ಸ್ಕೇಲ್ ಆಫ್ ಫೈನಾನ್ಸ್ ನಲ್ಲಿ ಅದನ್ನ ಸೇರಿಸ್ರಿ. ಈಗ ಒಂದು ವಿಶೇಷ ಏನ್ರಿ, ಇದಕ್ಕೆ ಇನ್ಸೂರೆನ್ಸ್ ಹೇಳ್ರಿ, ಕ್ರಾಪ್ ಇನ್ಸೂರೆನ್ಸ್ ಇಲ್ಲ, ಕ್ರಾಪ್ ಇನ್ಸೂರೆನ್ಸ್ ವ್ಯವಸ್ಥೆ, ಬೆಳೆ ವಿಮೆ ಇಲ್ಲ, ಇದಕ್ಕೆ ಬೆಳೆ ವಿಮೆ ಇಲ್ಲ, ಇದೊಂದು ಮಾಡ್ಬೇಕು ಸರ್. ಯಾಕೆ ಕೆಲವೊಂದು ಬೆಳೆಗಳಿಗೆ ಅದಾವೆ ಅದಕ್ಕೆ ಇದು ಸರ್ಕಾರ ಮಾಡಿಲ್ಲ, ಸರ್ಕಾರ ಘೋಷಣೆ ಆಗಿಲ್ಲ, ಘೋಷಣೆ ಆಗಿಲ್ಲರಿ. ಈಗ ರೈತರು ಯಾರು ತಾಳೆ ಬೆಳೆಯನ್ನು ಹತ್ತುವಂತ ರೈತರಿಗೆ ನಿಮ್ಮ ಒಂದು ಫೋನ್ ಸಂಖ್ಯೆ ಕೊಟ್ರೆ ನಿಮ್ ಜೊತೆ ಒಂದು ಸಂಭಾಷಣೆಯನ್ನ ಮಾಡಿ ರೈತರಿಗೆ ಅನುಕೂಲ ಆಗತ್ತೆ ನಿಮ್ಮಿಂದ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ, ನಿಮ್ಮ ಫೋನ್ ಸಂಖ್ಯೆನ ನಮ್ಮ ರೈತರಿಗೆ ಹೇಳಿ ಒಮ್ಮೆ. 9444 9 5 9 5 1 6 1 6 3 9 3 9 ಒಳ್ಳೇದು ರೈತ ಬಾಂಧವರೇ, ಶರಣಪ್ಪ ಅವರ ತಾಳೆ ಒಂದು ಬೆಳೆಯ ಅನುಭವಗಳನ್ನು ನೀವೆಲ್ಲ ಕೇಳಿದ್ರಲ್ಲ,

ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಪ್ರಕಟಣೆ ಕೇಳಿದಿರಿ ಕೇಳಿದರೆ. ಈಗ ಕೇಳಿ ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಭೀಮಯ್ಯ ಅವರಿಂದ ಏಕ್ತಾರಿ ಪದಗಳು. ಅಂಬಿಗ ನಾನಿನ್ನ ನೆಂಬಿದೆ, ಜಗದಂಬ ರಮಣ ನಿನ್ನ ನೆಂಬಿದೆ, ತುಂಬಿದ ಅರಗೋಲಂಬಿಗ ಗೋಲಂಬಿಗ ಅದ ಕೊಂಬತ್ತು ಚಿತ್ರ ನೋಡಂಬಿಗ ಸಂಭ್ರಮದಿಂದೋಡು ಅಂಬಿಗ ಅದ ರಿಂಬಾಗಿ ನೋಡೆ ನಡೆ ಸಂಬಿಗ ಸಂಭ್ರಮದಿಂದೋಡು ಅಂಬಿಗ ಅದ ರಿಂಬಾಗಿ ನೋಡೆ ನಡೆ ಸಂಬಿಗ ಅಂಬಿಗ ನಾನಿನ್ನ ನೆಂಬಿದೆ, ಜಗದಂಬ ರಮಣ ನಿನ್ನ ನೆಂಬಿದೆ, ಆರು ತೆರೆಯ ನೋಡಂಬಿಗ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತದೆ ಅಂಬಿಗ ಲಾಗುವುದು ಅಂಬಿಗ ಅದನ್ನ ವಾರಿಸು ದಾಟಿಸು ಅಂಬಿಗ ಯಾರಿಂದ ಲಾಗುವುದು ಅಂಬಿಗ ಅದನ್ನ ವಾರಿಸು ದಾಟಿಸು ಅಂಬಿಗ ಅಂಬಿಗ ನಾನಿನ್ನ ನೆಂಬಿದೆ, ಜಗದಂಬ ರಮಣ ನಿನ್ನ ನೆಂಬಿದೆ, ಒಳೆಯೋ ಬರವ ನೋಡಂಬಿಗ ಒಳೆಯೋ ಬರವ ನೋಡಂಬಿಗ ಅದಕ ಶಳವೋ ಗಾನವಯ್ಯ ಅಂಬಿಗ ಒಳೆಯೋ ಬರವ ನೋಡಂಬಿಗ ಅದಕ ಶಳವೋ ಗಾನವಯ್ಯ ಅಂಬಿಗ ಸುಳಿಯೋಳು ಮುಳಗಿದೆ ಅಂಬಿಗ ಸೆಳೆದು ಕೊಂಡಯ್ಯೋ ನೀ ನಂಬಿಗ ಸುಳಿಯೋಳು ಮುಳಗಿದೆ ಅಂಬಿಗ ಎನ್ನ ಸೆಳೆದು ಕೊಂಡಯ್ಯೋ ನೀ ನಂಬಿಗ ಅಂಬಿಗ ನಾನಿನ್ನ ನೆಂಬಿದೆ, ಜಗದಂಬ ರಮಣ ನಿನ್ನ ನೆಂಬಿದೆ, ಸತ್ಯವೆಂಬುವುದು ಅಂಬಿಗ ಸದಾ ಭಕ್ತಿ ಎಂಬುವುದು ಅಂಬಿಗ ಸತ್ಯವೆಂಬುವುದು ಅಂಬಿಗ ಸದಾ ಭಕ್ತಿ ಎಂಬುವುದು ಅಂಬಿಗ ನಿತ್ಯಾನ ಪುರಂದರ ವಿಠಲ ನಮ್ಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಪುರಂದರ ವಿಠಲ ನಮ್ಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಅಂಬಿಗ ನಾನಿನ್ನ ನೆಂಬಿದೆ, ಜಗದಂಬ ರಮಣ ನಿನ್ನ ನೆಂಬಿದೆ. ಆ ಜ್ಞಾನ ದೇವಾ ಬೇಡುವೆ ನಿನ್ನ ಪರಿಹರಿಸೋ ಆ ಜ್ಞಾನ ತೆರಿಸುತ್ತಲಿರುವುದು ಮನಸ್ಸೋ ಸುಜ್ಞಾನ ಎನ್ನಳು ಬೆರೆಸೋ ತೆರಿಸುತ್ತಲಿರುವುದು ಮನಸ್ಸೋ ನೊಳು ಬೆರೆಸೋ ಮಾಯಾಂತ ಕಾರ ನೆನೆಸೋ ನೀನೇ ಉದ್ಧರಿಸೋ ಮಾಯಾಂತ ಕಾರ ನೆನೆಸೋ ನೀನೇ ಉದ್ಧರಿಸೋ